ಈಗ ಮುಂದಿನ ಪದ್ಯದಲ್ಲಿ ಅಲ್ಲಿ ಗರುಡ ಶೇಷ ರುದ್ರ ಎಲ್ಲ ಒಂದೇ ರೀತಿ ಅಂದರೆ ಒಂದೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು ತಾರತಮ್ಯದಿಂದ ಕಿಂಚಿತ್ ವ್ಯತ್ಯಾಸ ಅಂತ ತಿಳಿಸಿದ ಮೇಲೆ ಈಗ ಇಂದ್ರ ಕಾಮರ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಪಾಕಶಾಸನ ಕಾಮರಳು ಸಾರ್ಧ ಏಕ ಇಟ್ಟು ದಶೇಂದ್ರಿಯ ಅರಸು ದಿಬೌಪಸಾಧ್ಯರೊಳಗೊಂದು ಯಾವ ಜೀವರೊಳಗೊಂದು ನಾಲ್ಕೂವರೆ ಕಲ್ಯಾದಿ ದೈತ್ಯ ಅನೇಕ ಕಿತ್ತನು ಎರಡು ತ್ರಿವಿಧ ವಿವೇಕಗೈ ಸಿಂದಿರೆಗೆ ಒಂದೆರಡು ಆತ್ಮ ತನ್ನೊಳಗೆ. ಪಾಕಶಾಸನ ಅಂದರೆ ಇಂದ್ರ, ಪಾಕ ಅನ್ನೋ ಹೆಸರನ್ನ ದೈತ್ಯನನ್ನು ಸಂಹಾರ ಮಾಡಿದ್ರಿಂದ ಪಾಕಶಾಸನ ಅಂತ ಇಂದ್ರನಿಗೆ ಹೆಸರು. ಇಂದ್ರ ಮತ್ತು ಕಾಮ ಇಬ್ಬರು ಕೂಡ ಒಂದೇ ಕಕ್ಷೆಯಲ್ಲಿ ಪರಿಗಣನೆ. ಪಾಕಶಾಸನ ಕಾಮರಳು ಅಂದರೆ ಇಂದ್ರ ಮತ್ತು ಕಾಮರಲ್ಲಿ ಅಥವಾ ಮನ್ಮಥರಲ್ಲಿ ಒಂದೂವರೆ ಅಂಶವನ್ನು ಇಟ್ಟ. ಸಾರ್ಧ ಏಕ ಅಂದರೆ ಒಂದೂವರೆ. ಹತ್ತು ಇಂದ್ರಿಯಗಳ ದೇವತೆ ಮೊದಲಾಗಿರ್ತಕ್ಕಂಥ ಸಜ್ಜೀವರುಗಳಲ್ಲಿ ಒಂದನ್ನಿಟ್ಟ. ಬೇರೆ ಎಲ್ಲ ರಾಜಸ ಜೀವರೊಳಗೆ ಒಂದು. ನಾಲ್ಕೂವರೆ ಕಲ್ಯಾದಿ ದೈತ್ಯ ಸಮೂಹಕ್ಕೆ ಕೊಟ್ಟ. ಎರಡನ್ನು ಮೂರು ಭಾಗ ಮಾಡಿ ಇಂದಿರೆಗೊಂದು ಕೊಟ್ಟು ತಾನು ತನ್ನೊಳಗೆ ಎರಡು ಇಟ್ಕೊಂಡ. ಈ ಪಾಕಶಾಸನ ಮತ್ತು ಕಾಮ ಇವರಿಬ್ಬರೊಳಗೂ ಒಂದೂವರೆ, ಇಬ್ಬರು ಒಂದೇ ಕಕ್ಷೆಯಲ್ಲಿ. ಇಂದ್ರ ಕಾಮರು ತಾರತಮ್ಯದಲ್ಲಿ ಸಮಾನರು, ಮನೋಭಿಮಾನಿಗಳು. ಆದ್ದರಿಂದ ಇಬ್ಬರಲ್ಲೂ ಕೂಡ ಒಂದೇ ರೀತಿಯಾಗಿ ಒಂದೂವರೆಯಷ್ಟು ಸ್ವಾತಂತ್ರ್ಯ ಅಂಶವನ್ನು ಭಗವಂತ ಇಟ್ಟ. ದಶೇಂದ್ರಿಯ ಅರಸುಗಳು ಅಂದರೆ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರು. ದಿವೋಕಸರು ಅಂದರೆ ದೇವತೆಗಳು. ದಿವೋಕಸರು ಮತ್ತು ಆದಿ ಅಂದರೆ ಋಷಿ, ಗಂಧರ್ವಾದಿ, ಮನುಷ್ಯೋತ್ತಮ ಪರ್ಯಂತ ಎಲ್ಲ ಸಾತ್ವಿಕ ಜೀವರು. ಅವರೆಲ್ಲರ ತಾರತಮ್ಯಗಳಿದ್ದರೂ ವಿವಕ್ಷೆ ಮಾಡದೆ ಎಲ್ಲರೊಳಗೂ ಒಂದು ಸ್ವಾತಂತ್ರ್ಯ ಗುಣವನ್ನು ಭಗವಂತ ಇಟ್ಟಿದ್ದಾನೆ. ದಶೇಂದ್ರಿಯ ಅರಸು ದಿವೋಕಸಾಧ್ಯರೊಳಗೊಂದು. ದಶೇಂದ್ರಿಯ ಅರಸು ಅಂದರೆ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿ ಒಂದು. ದಿವೋಕಸರು ಅಂದರೆ ಉಳಿದ ದೇವತೆಗಳಲ್ಲಿ ಒಂದು. ಯಾವ ಜೀವರೊಳಗೊಂದು, ಯಾವ ಜೀವ ಅಂದರೆ ಬೇರೆ ಎಲ್ಲ ರಾಜಸ ರಾಜಸ ಜೀವರು ಮೊದಲಾದವರಲ್ಲೆಲ್ಲ ತತ್ವಾಭಿಮಾನಿ ಅತತ್ವಾಭಿಮಾನಿಗಳಾಗಿರ್ತಕ್ಕಂಥ ದೇವ ಋಷಿಗಳನ್ನು ಮತ್ತು ಬೇರೆ ರಾಜಸ ಸಾತ್ವಿಕ ಮನುಷ್ಯೋತ್ತಮ ಜೀವರನ್ನು ಹಿಂದೆ ಹೇಳಾಯಿತು. ತತ್ವಾಭಿಮಾನಿ ಅಸುರರನ್ನು ಮುಂದಿಲ್ಲೇ ಹೇಳ್ತಾರೆ. ನಾಲ್ಕೂವರೆ ದೈತ್ಯ ಅನೇಕ ಕಿತ್ತನು ಅಂತ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಬೇರೆ ಎಲ್ಲ ನಿತ್ಯ ಸಂಸಾರಿಗಳಾಗಿರ್ತಕ್ಕಂಥ ರಾಜಸ ರಾಜಸ ಜೀವರಲ್ಲಿ ಎಲ್ಲರಲ್ಲೂ ಒಂದು ಸ್ವತಂತ್ರ ಅಂಶವನ್ನು ಇಟ್ಟ. ನಾಲ್ಕೂವರೆ ದೈತ್ಯ ಅನೇಕ ಕಿತ್ತನು, ದೈತ್ಯರ ಅನೇಕ ಅಂದರೆ ದೈತ್ಯರ ಸಮೂಹ. ಇವರಲ್ಲಿ ಮನುಷ್ಯಾದವರು ಸೇರ್ಕೋತಾರೆ. ದೈತ್ಯರು ತತ್ವಾಭಿಮಾನಿಗಳಾಗಿದ್ದರಿಂದ ಅವರಿಗೂ ಕೂಡ ಪಾಪ ಸಾಧನೆಗಾಗಿ ತನ್ನ ಸ್ವಾತಂತ್ರ್ಯದಲ್ಲಿ ನಾಲ್ಕೂವರೆ ಅಂಶಗಳನ್ನು ಕೊಟ್ಟ ಭಗವಂತ. ನಾಲ್ಕೂವರೆ ಕಲ್ಯಾದಿ ದೈತ್ಯ ಅನೇಕ ಕಿತ್ತನು. ಉಳಿದವರಲ್ಲಿ ಸ್ವತಂತ್ರ ಅಂಶವನ್ನು ಇಟ್ಟನು, ದೈತ್ಯರಿಗೆ ಕೊಟ್ಟನು ಅನ್ನೋ ಮಾತಿನಿಂದ ದೈತ್ಯರಲ್ಲಿ ಅನಾದರ, ಉಳಿದವರಲ್ಲಿ ಪ್ರೀತಿ ಆದರ ಅಂತ ಈ ರೀತಿಯಾಗಿ ಗೊತ್ತಾಗತ್ತೆ. ಯಾಕಂದರೆ ದೈತ್ಯರು ಯಾವಾಗಲೂ ದುಷ್ಕರ್ಮ ಪ್ರೇರಕರು, ಅವರಲ್ಲಿ ಅನಾದರ ಅವರ. ಯಾಕಂದರೆ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡುವಂಥ ವರ್ಗ. ಅದೇ ದೇವತೆಗಳು ಸದಾಕಾಲ ಸತ್ಕರ್ಮದಲ್ಲಿ ಪ್ರೇರಣೆಯನ್ನು ಮಾಡುವಂಥವ್ರು, ಅದರಿಂದ ಅವರಲ್ಲಿ ಪ್ರೀತಿ ವಿಶ್ವಾಸ. ಆದರೆ ಇಲ್ಲಿ ಕೊಟ್ಟ ಇಟ್ಟ ಅಂದರೆ ಒಂದೇ ಅರ್ಥ. ದತ್ತ ಸ್ವಾತಂತ್ರ್ಯವನ್ನು ಹೇಳೋ ಈ ಪ್ರಸಂಗದಲ್ಲಿ ಸ್ವಗತ ಸ್ವಾತಂತ್ರ್ಯವನ್ನು ದೇವ ಅಸುರರಿಗೆ ದತ್ತ ಅಂದರೆ ಕೊಡ್ತಾ ಇದ್ದಾನೆ ಅಥವಾ ಇಟ್ಟಿದ್ದಾನೆ. ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಎತ್ತಿಕೊಟ್ರೆ ಅವನ ಹತ್ರ ಖರ್ಚಾಗತ್ತಲ್ವ, ಮತ್ತೆ ಏನು ಉಳಿಯತ್ತೆ ಅಂತ ಪ್ರಶ್ನೆ. ಇದು ಎಷ್ಟು ಕೊಟ್ಟರು ಕೂಡ ಖರ್ಚಾಗುವಂಥದ್ದಲ್ಲ ಅನ್ನೋದೇ ಉತ್ತರ ಇದಕ್ಕೆ. ಉದಾಹರಣೆಗೆ ಶಿಷ್ಯರಿಗೆ ಗುರು ವಿದ್ಯೆಯನ್ನು ಹೇಳ್ಕೊಡ್ತಾನೆ. ಶಿಷ್ಯ ಹೊಸ ಹೊಸ ಅದನ್ನು ಕಲಿತಾ ಹೋದಂಗೆ ಗುರುವಿನ ಹತ್ರ ಆ ವಿದ್ಯೆ ಖರ್ಚಾಗತ್ತಾ ಅಂದರೆ ಇಲ್ಲ, ಖರ್ಚಾಗೋದಿಲ್ಲ, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೊರತು ಯಾವತ್ತೂ ಖಾಲಿಯಾಯಿತು ಬರಿದಾಯಿತು ಅನ್ನೋದಿಲ್ಲ. ಅಥವಾ ಪ್ರಭು ರಾಜ್ಯ ಆಡಳಿತ ಮಾಡಲಿಕ್ಕೆ ಎಷ್ಟೆಷ್ಟು ಅಧಿಕಾರಿಗಳನ್ನು ನೇಮನ ಮಾಡ್ತಾನೋ, ಅವರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾನೋ, ಅಷ್ಟು ಅವನ ಸ್ವಾತಂತ್ರ್ಯ ಪ್ರಭುತ್ವ ಅನ್ನೋದು ವೃದ್ಧಿಯಾಗತ್ತೆ. ರಾಜ ಮಹಾರಾಜ ಅಂತ ಕರೆಸ್ಕೋತಾನೆ ಹೊರತು ಅವನು ಪರಾಧೀನ ಅಸ್ವತಂತ್ರ ಅಂತ ಯಾವತ್ತೂ ಕರೆಸ್ಕೊಳ್ಳಲ್ಲ. ಉದಾಹರಣೆಗೆ ಒಬ್ಬ ಲಾಯರೋ ಅಥವಾ ಇಂಜಿನಿಯರೋ ಏನೋ ಒಂದು ಫರ್ಮ್ ಮಾಡ್ಕೊಂಡಿರ್ತಾರೆ, ಅವನಿಗೆ ಎಷ್ಟು ಜನ ಸೇವಕರು ಅಥವಾ ಜೂನಿಯರ್ಸ್ ಇದ್ದಾರೆ ಅನ್ನೋದ್ರ ಮೇಲೆ ಅವನ ಬಿಸ್ನೆಸ್ ಎಷ್ಟಿದೆ ಅಂತ ಲೋಕದಲ್ಲಿ ಗೊತ್ತಾಗುತ್ತೆ. ತಾನು ತನ್ನ ಕಾರ್ಯಭಾರವನ್ನೆಲ್ಲ ಅವರಿಗೆ ಇಷ್ಟಿಷ್ಟಿಷ್ಟಿಷ್ಟು ಇಂತಿಂಥ ಕೆಲಸ ನೀವು ಮಾಡಬೇಕು ಅಂತೆಲ್ಲ ಹಂಚಿಕೊಟ್ಟು ತಾನು ಅವ್ರನ್ನ ನಿಯಮನ ಮಾಡ್ತಾ ಇರ್ತಾನೆ. ಅದು ಅವನ ವೈಭವನೇ ಹೊರತು ಅವನ ಹತ್ರ ಇವರಿಗೆಲ್ಲ ಕೊಟ್ಟ ಮೇಲೆ ಖಾಲಿ ಆಯಿತು ಅಂತ ಅರ್ಥ ಅಲ್ಲ. ಹಾಗೆ ಭಗವಂತ ಇಷ್ಟೆಲ್ಲ ಜೀವರಿಗೆ ದೇವ ಮಾನವ ದಾನವ ಎಲ್ಲರಿಗೆ ಕೊಟ್ಟಿದ್ದರಿಂದ ಭಗವಂತನಲ್ಲಿ ಖರ್ಚಾಗುವ ಪ್ರಸಕ್ತಿಯೇ ಇಲ್ಲ. ಭಗವಂತನ ಎಲ್ಲ ಗುಣವು ಅವನಂತೆಯೇ ಅನಂತ. ಗುಣ ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಸ್ವಗತ ಭೇದ ವಿವರ್ಜಿತ. ಹಾಗೆ ಅನಂತ ಗುಣದಿಂದ ಒಂದು ಅಂಶ ತೆಗೆದರೆ ಆ ಅಂಶವೂ ಕೂಡ ಅನಂತ, ಉಳಿಯುವಂಥದ್ದು ಅನಂತ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಹೀಗೆ ಪರಮಾತ್ಮ ಕವಿಬಿರೀಡಿತ ತನ್ನ ಕಳೆಗಳ ದಿವಿಜ ದಾನವ ಮಾನವರಳ ಅವಿರತ ಗುಣತ್ರೇಜ ಕರ್ಮವ ಮಾಡಿ ಮಾಡಿಸುವ ಅಂತ. ಹೀಗೆ ತನ್ನ ಸ್ವರೂಪ ಅಂಶವನ್ನೇ ಭಗವಂತ ಆ ಜೀವರೊಳಗೆ ಇಡ್ತಾನೆ. ಗುಣವನ್ನಿಟ್ಟಿದ್ದಾನೆ ಅಂದರೆ ಕಳೆಯನ್ನಿಟ್ಟಿದ್ದಾನೆ ಅಂತ, ಅದು ಸ್ವರೂಪದಿಂದ ಅಭಿನ್ನವೇ ಆಗಿರುವಂಥದ್ದು. ಅಂಶ ಸ್ವರೂಪ ಎರಡೂ ಕೂಡ ಅನಂತ ಅಂದಮೇಲೆ ಅಂಶವನ್ನು ಜೀವರಿಗೆ ಕೊಟ್ಟಾಗ ಅದು ಖರ್ಚಾಗುವಂಥ ಪ್ರಸಕ್ತಿನೇ ಇಲ್ಲ. ಮತ್ತು ಕೊಡೋದು ಕೂಡ ಬ್ರಾಹ್ಮಣನಿಗೆ ಗೋದಾನ ಮಾಡಿದಂತೆ, ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅಂತ, ಇದು ಮುಂದೆ ನನ್ನದಲ್ಲ ನಿನ್ನದೇ ಅಂತ ಪರಾಧೀನ ಮಾಡೋದಲ್ಲ. ಈಗ ಬೇರೆ ಎಲ್ಲ ದಾನವನ್ನು ಕೊಟ್ಟಾಗ ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅಂದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಕೊಟ್ಟಮೇಲೆ ಮುಗೀತು ಅನ್ನೋ ರೀತಿಯಲ್ಲಿ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಇಲ್ಲಿ ಭಗವಂತನೂ ಹಾಗೆ ತನ್ನ ಅಂಶವನ್ನು ಕೊಟ್ಟ ಮೇಲೆ ಈ ರೀತಿಯಾಗಿ ಹೇಳ್ತಾನೆ ಅಂದರೆ ಆ ರೀತಿ ಅಲ್ಲ. ಉದಾಹರಣೆಗೆ ಶ್ರೀರಾಮಚಂದ್ರ ಹನುಮಂತನಿಗೆ ಸ್ವಾತ್ಮ ಪ್ರದಾನ ಮಾಡ್ದ ಅಂದರೆ ಪ್ರೀತಿಯಿಂದ ಸ್ವ ಇಚ್ಛೆಯಿಂದ ಅವನಿಚ್ಛಾನುಸಾರ ವರ್ತನೆ ಮಾಡ್ತೀನಿ ಅಂತ, ಅಂದರೆ ಹರಿಯ ಮತವೇ ಹನುಮನ ಮತ, ಹನುಮನ ಮತವೇ ಹರಿಯ ಮತ ಅಂತ ಈ ರೀತಿ ವರ್ತನೆ ಮಾಡ್ತೀನಿ ಅಂದರೆ ತಾನು ತನ್ನ ಸ್ವತಂತ್ರವನ್ನು ಕಳ್ಕೊಂಡ ಅಂತ ಅರ್ಥ ಅಲ್ಲ. ಇದು ಪರಾಧೀನತೆ ಅಂತಲೂ ಅರ್ಥ ಅಲ್ಲ. ಇದು ಭಗವಂತನ ವೈಭವ. ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂದರೆ ಅವನ ಬಗ್ಗೆ ಅವನು ಮಾಡಿರ್ತಕ್ಕಂಥ ಕಾರ್ಯದ ಬಗ್ಗೆ ಹೆಮ್ಮೆಯಿಂದ ಹೇಳುವ ಮಾತೆ ಹೊರತು ಅದನ್ನು ನಾನು ನಂದೆಲ್ಲ ಬಿಟ್ಟು ಇವತ್ತಿನ ಮೇಲಿಂದ ನೀ ಹೇಳ್ದಂಗೆ ಕೇಳ್ತೀನಿ ಅಂದರೆ ನನ್ನ ಅಸ್ತಿತ್ವವನ್ನು ಕಳ್ಕೊಂಡೆ ಅಂತ ಈ ಅರ್ಥದಲ್ಲಿ ಅಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಉಳಿದ ಎರಡು ಭಾಗಗಳನ್ನು ಮೂರು ಸಮಭಾಗ ಮಾಡಿ ಒಂದನ್ನು ಇಂದಿರಿಗೆ ಕೊಟ್ಟ, ಅಂದರೆ ಲಕ್ಷ್ಮೀದೇವಿಗೆ ಕೊಟ್ಟ. ಎರಡು ಆತ್ಮಗಳನ್ನು ಅಂದರೆ ಸ್ವರೂಪಗಳನ್ನು ತನ್ನೊಳಗೆ ತಾನಿಟ್ಕೊಂಡ. ಎರಡು ತ್ರಿವಿಧ ವಿವೇಕಗೈಸಿ ಇಂದಿರೆಗೆ, ಒಂದೆರಡು ಆತ್ಮ ತನ್ನೊಳಗೆ. ವಿವೇಕಗೈಸಿ ಅಂದರೆ ಏನರ್ಥ ಅಂದರೆ ಎರಡನ್ನು ಮೂರು ಸಮಭಾಗ ಮಾಡಿ ಅಂತ, 2/3 ಈ ರೀತಿಯಾಗಿ ಸಮ ಮಾಡಿ ಎರಡನ್ನು ಮೂರರಿಂದ ಭಾಗಿಸಿ ಅಥವಾ ವಿಭಾಗ ಮಾಡಿ ಇಂದಿರೆಗೆ ಒಂದನ್ನು ಕೊಟ್ಟ. ಎರಡು ಆತ್ಮ ತನ್ನೊಳಗೆ, ಎರಡನ್ನು ತಾನೇ ಇಟ್ಕೊಂಡ. ಎರಡನ್ನು ಮೂರು ಭಾಗ ಮಾಡೋದು ಅಂದರೆ 1/3 + 1/3 + 1/3. ಅದರೊಳಗೆ ಒಂದನ್ನು ಲಕ್ಷ್ಮೀದೇವಿಗೆ ಕೊಟ್ಟ ಅಂದರೆ 1/3 ಲಕ್ಷ್ಮಿಗೆ ಕೊಟ್ಟ, 2/3 ಪರಮಾತ್ಮನ ಹತ್ರ ಉಳಿತು. ಆದ್ದರಿಂದ ಎರಡರ ಮೂರನೇ ಒಂದಂಶ ಈ ರೀತಿಯಾಗಿ ಪರಮಾತ್ಮನ ಹತ್ರ ಉಳಿತು. ಇಲ್ಲಿ ಎರಡನ್ನು ತನ್ನೊಳಗೆ ಇಟ್ಕೊಂಡ ಅಂತ ಅಷ್ಟೇ ಹೇಳಿದೆ, ಎರಡು ಆತ್ಮ ತನ್ನೊಳಗೆ ಅಂತ ಈ ಆತ್ಮ ಅನ್ನೋ ಶಬ್ದವನ್ನು ಹೇಳಿದ್ದು ಎರಡು ತನ್ನ ಸ್ವರೂಪ ಅಂತ ಅರ್ಥವನ್ನು ತಿಳಿಸ್ಲಿಕ್ಕಾಗಿ ಈ ರೀತಿಯಾಗಿ ಪ್ರಯೋಗವನ್ನು ಮಾಡ್ತಾರೆ. ಸ್ವಾತಂತ್ರ್ಯ ನಾಮಕವಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ತಾನು ಎರಡು ಭಾಗವನ್ನು ಇಟ್ಕೊಂಡ. ಆದ್ದರಿಂದ ಸ್ವಾತಂತ್ರ್ಯ ಅನ್ನೋ ತನ್ನ ಗುಣನ ಇನ್ನೊಬ್ಬರಿಗೆ ಕೊಡೋದು ಹೇಗೆ ಅನ್ನೋ ಪ್ರಶ್ನೆಗೆ ಈಗ ಅವಕಾಶ ಇಲ್ಲ. ಈ ಸ್ವಾತಂತ್ರ್ಯ ವಿಭಾಗಕ್ಕೆ ಪ್ರಮಾಣ ವಿಷ್ಣು ರಹಸ್ಯದ 30ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು. ಇದುವರೆಗೆ ತಿಳಿಸ್ದಂಗೆ ಬ್ರಹ್ಮದೇವರಲ್ಲಿ 5 ಕಾಲು, ವಾಯುದೇವರಲ್ಲಿ 4 ಮುಕ್ಕಾಲು, ರುದ್ರದೇವರಲ್ಲಿ 2, ಇಂದ್ರ ಮತ್ತು ಕಾಮರಲ್ಲಿ 1.5, ಬೇರೆ ದೇವತೆಗಳಲ್ಲಿ ಸಾತ್ವಿಕ ಜೀವರಲ್ಲಿ 1, ಇಂದ್ರಿಯ ಅಭಿಮಾನಿ ದೈತ್ಯರಲ್ಲಿ 4.5, ಉಳಿದೆಲ್ಲ ರಾಜಸ ಜೀವರಲ್ಲಿ 1, ಹೀಗೆ ಒಟ್ಟು 20. ಉಳಿದ 20ರಲ್ಲಿ 6 1/3 ಭಾಗವನ್ನು ಲಕ್ಷ್ಮೀದೇವಿಗೆ, 13 1/3 ಭಾಗವನ್ನು ಭಗವಂತ ತನ್ನಲ್ಲಿ ಇಟ್ಕೊಂಡ. ಈಗ ಒಂದು ಸಂಶಯ ಬರ್ತಾ ಇದೆ, ಭಗವಂತ ಉಳಿದಿರ್ತಕ್ಕಂಥ ಈ 1/2 ಸ್ವಾತಂತ್ರ್ಯವನ್ನು ತನ್ನಲ್ಲಿ ತಾನು ಇಟ್ಕೊಂಡಿದ್ದ್ಯಾಕೆ? ಜೀವರಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ತೆಗೆದು ವಿಭಾಗ ಮಾಡಿಕೊಟ್ಟೋಗಿದ್ರೆ ಮುಗಿದೋಗ್ತಿತ್ತು. ಭಗವಂತ ತಾನು ತನ್ನೊಳಗೊಂದಿಷ್ಟು ವಾಪಸ್ ಇಟ್ಕೊಂಡಲ್ಲ, ಅದರಿಂದ ಏನು ಉಪಯೋಗ? ಜೀವರಂತೆ ಅವನೂ ಕೂಡ ಕರ್ಮ ಮಾಡಿ ಅದರಿಂದ ಫಲವನ್ನು ಉಣ್ಣೊಂದು ಅಂತ ಅಲ್ಲ, ಇದು ಭಗವಂತನಿಗೆ ಲೀಲೆ ಅಷ್ಟೇ. ನ ಪ್ರಯೋಜನವತ್ವಾ ತಂತ ಬ್ರಹ್ಮಸೂತ್ರದಲ್ಲಿ ಅಂದರೆ ಲೀಲೆಗೂ ಕೂಡ ಪ್ರಯೋಜನ ಇದೆ ಅಂತ. ಸೋಯಂ ವಿಹಾರ ಇಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃ ದೇವಭೂತ್ಯಾಹ. ತನ್ನ ವಿಹಾರಕ್ಕೆ ಜೀವರ ಸ್ವರೂಪದ ಅಭಿವ್ಯಕ್ತಿ ಮತ್ತು ಮಹಾಲಕ್ಷ್ಮಿ ಬ್ರಹ್ಮಾಂಡದ ಐಶ್ವರ್ಯಗಳು ಇದೆಲ್ಲ ಪ್ರಯೋಜನ ಅಂತ ಹೇಳ್ತಾರೆ. ಇಲ್ಲಿ ಭಗವಂತ ತನ್ನಲ್ಲಿ ಇಟ್ಕೊಂಡ ಸ್ವಾತಂತ್ರ್ಯಾಂಶಕ್ಕೆ ಏನು ಪ್ರಯೋಜನ ಅಂದರೆ ಜೀವರ ಸ್ವರೂಪ ಅಭಿವ್ಯಕ್ತಿ ಮಾಡ್ಕೊಳ್ಳಿಕ್ಕಾಗಿ ಇಟ್ಕೊಂಡ್ಯಾನೆ ಅಂತ. ಜೀವರೊಳಗೆ ಇಟ್ಟಿರ್ತಕ್ಕಂಥ ಸ್ವಾತಂತ್ರ್ಯಾಂಶ ಜೀವರ ಸ್ವರೂಪಭೂತ ಸ್ವಾತಂತ್ರ್ಯ ಶಕ್ತಿಯನ್ನು ಒಳಗೆ ಅವರಿಗೆ ಅರಿವಿಲ್ಲದೆ ಇದ್ದಂಗೆ ಉದ್ಬೋಧನೆಯನ್ನು ಗೊಳಿಸಿ ಅದರ ಮೂಲಕ ಕರ್ಮವನ್ನು ಮಾಡಿಸ್ತದೆ. ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯಾಂಶ ಹೊರಗೆ ಅವತಾರ ಆವೇಶ ವಿಭೂತಿ ಕಾರಣ ಕಾರ್ಯ ಮೊದಲಾಗಿರ್ತಕ್ಕಂಥ ರೂಪಗಳಿಂದ ಸಂಧ್ಯಾವಂದನಾದಿ ಕರ್ಮ ಮಾಡಿಸುವ ಮೂಲಕ ಜೀವರಿಗೆ ತಿಳಿಸಿ ಜೀವರಿಂದ ಆ ಕರ್ಮವನ್ನು ಮಾಡಿ ಮಾಡಿಸತ್ತೆ. ಶ್ರುತಿ ಸ್ಮೃತಿಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಭಗವಂತ ತಾನು ಮಾಡುವಂತಹ ಕರ್ಮವನ್ನು ಉಪದೇಶವನ್ನು ಮಾಡ್ತಾನೆ, ತಾನು ಮಾಡಿ ತೋರಿಸಿ ಪ್ರೇರಣೆಯನ್ನು ಕೂಡ ಕೊಡ್ತಾನೆ. ಮತ್ಯಾವತಾರ್ವಿಹ ಮತ್ಸ್ಯ ಶಿಕ್ಷಣಂ ಅಂತ. ನಾನು ಕರ್ಮ ಮಾಡದೇ ಇದ್ದರೆ ನನಗೇನೂ ಅದರಿಂದ ಅನಿಷ್ಟ ಇಲ್ಲ, ಆದರೆ ಲೋಕ ತಾನು ಕರ್ಮ ಮಾಡೋದನ್ನು ನಿಲ್ಲಿಸ್ಬಿಡತ್ತೆ. ನಾನು ಕರ್ಮ ಮಾಡದೇ ಇರೋದನ್ನು ನೋಡಿ ತಾನೂ ಕರ್ಮ ಮಾಡದೆ ಲೋಕ ಹಾಳಾಗೋಗುತ್ತೆ. ಆದ್ದರಿಂದ ನಾನು ಕರ್ಮವನ್ನು ಮಾಡ್ತೀನಿ, ನನಗೆ ಈ ಕರ್ಮದಿಂದ ನಕರ್ಮಣ ವರ್ಧತೆ ನೋಕನಿ ಯಾನು ನನಗೆ ವೃದ್ಧಿ ಹರಾಸಗಳು ಅಥವಾ ಫಲ ಯಾವುದೂ ಇಲ್ಲ. ಉದಾಹರಣೆಗೆ ರಾಮಾಯಣದಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ವನವಾಸದಲ್ಲಿ ಹೇಳ್ತಾರೆ, ಏಳು ರಾಮ ಬೆಳಗಾಯಿತು ಅನ್ಹಿಕ ಮಾಡು ಅಂತ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ್ಷಾರ್ಥೂಲ ಕರ್ತವ್ಯಂ ದೈವ ಮಾನ್ಹಿಕಂ. ಬೆಳಗಾಯಿತು ಅನ್ಹಿಕ ಮಾಡು ಅಂತ ವಿಶ್ವಾಮಿತ್ರರು ಅಲ್ಲಿ ಹೇಳ್ತಾರೆ. ಭಾಗವತದಲ್ಲೂ ಕೇಳ್ತೀವಿ, ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮುಖ ಮಾರ್ಜನವನ್ನೆಲ್ಲ ಮಾಡಿಕೊಂಡು ಶುದ್ಧ ಅಂತಃಕರಣದಿಂದ ತನ್ನನ್ನೇ ತಾನು ಧ್ಯಾನ ಮಾಡ್ದ. ಆಮೇಲೆ ಸ್ನಾನ ಸಂಧ್ಯಾ ವಂದನೆ ಹೋಮ ಗಾಯತ್ರಿ ಜಪ ಉಪಸ್ಥಾನಾದಿ ನಿತ್ಯ ಕರ್ಮಗಳನ್ನು ಕೃಷ್ಣ ತಪ್ಪದೇ ಮಾಡ್ತಿದ್ದ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಹೀಗೆ ರಾಮಾಯಣ ಭಾಗವತ ಇದನ್ನೆಲ್ಲ ಶ್ರವಣಾದಿಗಳನ್ನು ಮಾಡಿ ಅಧ್ಯಯನಾದಿಗಳನ್ನು ಮಾಡಿ ಲೋಕವು ಕೂಡ ಅದೇ ರೀತಿಯಾಗಿ ಕರ್ಮ ಮಾಡಲಿ ಅನ್ನೋದು ಭಗವಂತನ ಉದ್ದೇಶ. ಭಗವಂತ ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಸ್ವತಂತ್ರಾಂಶದಿಂದ ಅವನು ಇಂತಹ ಕರ್ಮಗಳನ್ನು ಮಾಡಿದ ಅಂತ ಹೇಳ್ಬೋದು. ಆದರೆ ಮೊದಲೇ ಇದ್ದ ಸ್ವಾತಂತ್ರ್ಯ ಭಾಗದಿಂದಲೂ ಆ ಕರ್ಮಗಳನ್ನು ಭಗವಂತ ಮಾಡ್ಬೋದಿತ್ತು. ಯಾಕೆ ಹೀಗೆ ಅಂದರೆ ಅಜಪಿತನ ಇಚ್ಛೆ ಅಂಥದ್ದೇ ಅಂಥದ್ದೇ, ಭಗವಂತನ ಇಚ್ಛೆ ಅದೇ. ಅವನನ್ನು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಪ್ರಶ್ನಾತೀತ. ಮಹಾಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿರೋದು ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಭಗವಂತನನ್ನು ಲಕ್ಷ್ಮೀದೇವಿ ಸದಾ ಉಪಾಸನೆಯನ್ನು ಮಾಡ್ತಾಳೆ. ಈ ಉಪಾಸನಾ ಸ್ವಾತಂತ್ರ್ಯವನ್ನು ಭಗವಂತ ತನ್ನ ಸ್ವಾತಂತ್ರ್ಯ ಪ್ರವೇಶದಿಂದಲೇ ಅಭಿವ್ಯಕ್ತಿ ಮಾಡಬೇಕು. ಅದಕ್ಕಾಗಿ ಆರು ಮೂರನೇ ಎರಡು ಭಾಗವನ್ನು ಅಷ್ಟು ಅಂಶವನ್ನು ಸ್ವಾತಂತ್ರ್ಯವನ್ನು ಭಗವಂತ ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಬ್ರಹ್ಮ ಮತ್ತು ವಾಯುದೇವರು ಕೂಡ ಮಾಡುವಂಥ ಉಪಾಸನೆಗೆ ಭಗವಂತ ನಾಲ್ಕು ಮುಕ್ಕಾಲು ಮತ್ತು ಬ್ರಹ್ಮದೇವರಿಗೆ ಐದು ಕಾಲಂಶವನ್ನು ಕೊಟ್ಟಿದ್ದಾನೆ. ಅವರಿಗಿಂತ ಕೋಟಿ ಗುಣ ಅಧಿಕ ಉಪಾಸನೆ ಮಾಡುವಂಥ ಲಕ್ಷ್ಮಿಗೆ ಆರು ಮೂರನೇ ಎರಡಂಶ. ಹೀಗೆ ಭಗವಂತ ಎಲ್ಲರಲ್ಲೂ ಕೂಡ ತನ್ನ ಸ್ವತಂತ್ರಾಂಶವನ್ನು ಇಟ್ಟು ಅವರವರ ಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸ್ತಾನೆ. ಅದೇ ರೀತಿಯಾಗಿ ರುದ್ರಾದಿ ದೇವತೆಗಳಿಗೂ ಅವರ ಉಪಾಸನಾ ಸಾಮರ್ಥ್ಯಕ್ಕೆ ಅನುಗುಣವಾಗಿಯೇ ಭಗವಂತ ಸ್ವತಂತ್ರವನ್ನು ಕೊಡ್ತಾನೆ. ಭಗವಂತ ಮಾಡ್ತಕ್ಕಂಥ ರಾವಣನ ಸಂಹಾರ ಮೊದಲಾಗಿರ್ತಕ್ಕಂಥ ಕರ್ಮವನ್ನು ಲಕ್ಷ್ಮೀ ಬ್ರಹ್ಮಾದಿಗಳು ಯಾರೂ ಮಾಡೋದಕ್ಕೆ ಶಕ್ತರಲ್ಲ. ರಾವಣನನ್ನು ಹನುಮಂತ ದೇವರು ಗುದ್ದಿ ಗುದ್ದಿ ಅವನ್ನ ನಿತ್ರಾಣನನ್ನಾಗಿ ಮಾಡಿದ್ರು, ಬೇಕಾದಷ್ಟು ರಕ್ತದ ಮಡುವನ್ನು ಹರಿಸಿದ್ರು. ಆದರೂ ಕೂಡ ಹನುಮಂತ ದೇವರಿಗೂ ರಾವಣನ ಸಂಹಾರ ಮಾಡುವ ಸಾಮರ್ಥ್ಯ ಅನ್ನೋದು ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಮಯೈವ ವದ್ಯೌ ಭವತಂ, ನನ್ನಿಂದ ಮಾತ್ರ ನಿಮಗೆ ಮರಣ ಅಂಥೇಳಿ ಭಗವಂತ ಜಯ ವಿಜಯರಿಗೆ ವರವನ್ನು ಕೊಟ್ಟಿದ್ದ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ, ಸಂಕಲ್ಪ ಮಾತ್ರದಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಸರ್ವ ಕಾರ್ಯವನ್ನು ಮಾಡಬಲ್ಲಂತಹ ಸೀತೆಯೂ ಕೂಡ ರಾವಣನನ್ನು ತನ್ನ ದೃಷ್ಟಿಯಿಂದನೇ ಸುಡ್ಬೋದಾಗಿತ್ತು, ಸುಡಲಿಲ್ಲ. ಅವನಿಗೆ ಭಗವಂತನ ವರ ಇದ್ದಿದ್ದರಿಂದ ಸುಡುವ ಶಕ್ತಿ ಲಕ್ಷ್ಮೀದೇವಿಗೂ ಅಥವಾ ಸೀತಾದೇವಿಗೂ ಇರಲಿಲ್ಲ. ಹೀಗೆ ಭಗವಂತನ ಕರ್ಮವನ್ನು ಭಗವಂತ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಲಿಕ್ಕೆ ಹದಿಮೂರು ಕಾಲಂಶದಷ್ಟು ಸ್ವತಂತ್ರಾಂಶಗಳನ್ನು ಭಗವಂತ ತನ್ನಲ್ಲೇ ಇಟ್ಕೊಂಡ. ರಾಮಾಯಣದ ಇನ್ನೊಂದು ಪ್ರಸಂಗ, ರಾಮಚಂದ್ರದೇವರು ಬಾಣವನ್ನು ಪ್ರಯೋಗ ಮಾಡಿದ್ರೆ ವಾಲಿ ಮೇಲೆ, ಆಗ ಬಿದ್ದ ವಾಲಿ ರಾಮನಿಗೆ ಹೇಳ್ತಾನೆ, ನಿನಗೆ ಸೀತೆ ಬೇಕಾಗಿದ್ದರೆ ನನ್ನನ್ನೇ ಕೇಳ್ಬೋದಾಗಿತ್ತು, ಒಂದು ದಿನದೊಳಗೆ ರಾವಣನ ಕೊರಳಿಗೆ ಹಗ್ಗ ಕಟ್ಟಿ ಎಳಕೊ ಬಂದಿನಿಗೆ ಒಪ್ಪಿಸ್ತಾ ಇದ್ದೆ. ಇದನ್ನು ಕೇಳಿದಾಗ ರಾಮ ರಾವಣನನ್ನು ಕೊಂದಿದ್ದು ಏನು ಮಹಾ ಅಂತ ನಮಗನ್ಸತ್ತೆ. ಆದರೆ ವಸ್ತುತಃ ವಾಲಿಯಿಂದಲೂ ಹನುಮಂತನಿಂದನೂ ರಾವಣನ ವಧೆ ಅಥವಾ ಸಂಹಾರ ಅನ್ನೋದು ಸಾಧ್ಯ ಇರಲಿಲ್ಲ. ಸೀತೆಯಿಂದ ಅವನನ್ನು ಸುಡೋದು ಕೂಡ ಅಸಾಧ್ಯ ಆಗಿತ್ತು. ಆದ್ದರಿಂದ ಭಗವಂತನ ಕಾರ್ಯವನ್ನು ಭಗವಂತ ಒಬ್ಬನೇ ಮಾಡಬಲ್ಲ. ಉದಾಹರಣೆಗೆ ಭಗವಂತನನ್ನು ಬಿಟ್ಟರೆ ಇನ್ಯಾರು ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನ ಅವತಾರ ಅಂತ. ಹೀಗೆ ಭಾರತ ಮೊದಲಾಗಿರ್ತಕ್ಕಂಥ ಪುರಾಣಗಳ ರಚನೆ ಕಾರ್ಯ ಅನ್ನೋದು ಭಗವಂತನೇ ಮಾಡಬೇಕು, ಇನ್ಯಾರಿಗೂ ಕೂಡ ಆ ಸಾಮರ್ಥ್ಯ ಇಲ್ಲ. ಹೀಗೆ ಈ ಸ್ವಾತಂತ್ರ್ಯ ವಿಭಾಗ ಅನ್ನೋದು ದಾಸರ ಕಲ್ಪನೆಯಲ್ಲ, ವಿಷ್ಣು ರಹಸ್ಯದಲ್ಲಿ ಇದು ಸ್ಪಷ್ಟವಾಗಿದೆ. ಅದನ್ನೇ ಯಥಾವತ್ತಾಗಿ ನಮಗೆ ಕನ್ನಡೀಕರಿಸಿ ಅರ್ಥ ಆಗುವಂತೆ ತಿಳಿಸಿದ್ದಾರೆ.